ವಾಂಚಸ್ಯ ಚಿರಾದ್ಯದಿ ವಿಷ್ಣುತ್ವಂ ಕನ್ನಡ ಗೋವಿಂದನನೆ ಗೋವಿಂದನನೆ ಗೋವಿಂದನನೆ ಮೂಢಮನ ಕಾಲ ಸಮೀಪಿಸಿ ಬಂದರೆ ನಿನ್ನ ರಕ್ಷಿಸಲಾರದು ಕರುಣೆ ನಿನ್ನೊಳು ನನ್ನೊಳು ಎಲ್ಲೆಡೆ ವಿಷ್ಣುವು ನಿನ್ನೊಳು ನನ್ನೊಳು ಎಲ್ಲೆಡೆ ವಿಷ್ಣುವು ಸಿಟ್ಟೇತಕ್ಕೆ ನಿನಗೆನ್ನೊಡನೆ ಸಿಟ್ಟೇತಕ್ಕೆ ನಿನಗೆನ್ನೊಡನೆ ನಿನಗೆನ್ನೊಡನೆ ಎಲ್ಲದರಲ್ಲಿಯೂ ಸಮಚಿತ್ತವ ಪಡೆ ಎಲ್ಲದರಲ್ಲಿಯೂ ಸಮಚಿತ್ತವ ಪಡೆ ನಿನಗಿದೆ ವಿಷ್ಣು ತ್ವದ ಬಯಕೆ ನಿನಗಿದೆ ವಿಷ್ಣು ತ್ವದ ಬಯಕೆ ಗೋವಿಂದನನೆ ಗೋವಿಂದನನೆ ಗೋವಿಂದನನೆ ಮೂಢಮನ ಕಾಲ ಸಮೀಪಿಸಿ ಬಂದರೆ ನಿನ್ನನು ರಕ್ಷಿಸಲಾರದು ಕರುಣೆ ತ್ವಯಿ ಚ ನಿನ್ನಲ್ಲಿ ಮತ್ತು ಮಯಿ ಚ ನನ್ನಲ್ಲಿ ನಿನ್ನಲ್ಲಿಯೂ ನನ್ನಲ್ಲಿಯೂ ಅತ್ರ ಏಕಃ ವಿಷ್ಣುಃ ಇರುವಂತಹ ಭಗವಂತನು ಒಬ್ಬನೇ ಇದ್ದಾನೆ ನಿನ್ನಲ್ಲಿರುವ ಭಗವಂತ ನನ್ನಲ್ಲಿರುವ ಭಗವಂತ ಇಬ್ಬರು ಬೇರೆ ಅಲ್ಲ ಇವರಿಬ್ಬರು ಒಂದೇ ಅಂತ ನಾವು ನಮಸ್ಕಾರ ಮಾಡ್ತೀವಿ ಕೈ ಮುಗಿತೀವಿ ಕೈ ಮುಗಿಯುವುದರ ಹಿಂದಿರುವ ಅರ್ಥ ಏನು ಕೈ ಮುಗಿಯುವ ಹಿಂದಿರುವ ಅರ್ಥ ಏನು ಇವರಿಬ್ಬರು ಬೇರೆ ಅಲ್ಲ ನಿನ್ನಲ್ಲಿರುವಂಥ ಭಗವಂತ ನನ್ನಲ್ಲಿರುವ ಭಗವಂತ ಇವರಿಬ್ಬರು ಬೇರೆ ಅಲ್ಲ ಇವರಿಬ್ಬರು ಒಂದೇ ಆ ಒಂದೇ ಒಂದು ತತ್ವವನ್ನು ನಾವು ಗುರುತಿಸೋದು ಹೇಗೆ ಅವರವರ ಹೃದಯದಲ್ಲಿ ಗುರುತಿಸ್ಬೇಕು ಅಂತ ಇಲ್ಲಿ ಹೃದಯ ಕೇಳಿಕೊಂಡು ನಾವು ನಮಸ್ಕಾರ ಮಾಡ್ತೇವೆ ನಮಸ್ಕಾರ ಶಬ್ದ ಅಥವಾ ನಮಸ್ತೆ ಅನ್ನೋ ಶಬ್ದ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಸಿದ್ಧಾಂತವನ್ನೇ ನಮ್ಮ ಹಿಂದೂ ಸಂಸ್ಕೃತಿಯ ಸಿದ್ಧಾಂತವನ್ನೇ ಅದು ಸ್ಪಷ್ಟವಾಗಿ ಪ್ರತಿಪಾದಿಸ್ತದೆ ಓಂ ನಮಃ ಶಿವಾಯ ಸಿಂಪಲ್ ನಮಸ್ಕಾರ ಇಟ್ಸೆಲ್ಫ್ ವಿಲ್ ಗಿವ್ ಯು ದಿ ಹೋಲ್ ಫಿಲಾಸಫಿ ಆಫ್ ಇಂಡಿಯಾ ಭಾರತದ ಪೂರ್ಣ ಇತಿಹಾಸವನ್ನು ಕೊಡ್ತದೆ ನಿಮಗೆ ಬರೀ ಒಂದೇ ಒಂದು ಜೆಸ್ಚರ್ ನಮಸ್ಕಾರ ತ್ವಯಿ ಚ ಮಯಿ ಚ ವಿಷ್ಣು ಏಕಃ ಅತ್ರ ಏಕಃ ವಿಷ್ಣು ಸುಮ್ಮನೆ ಜಗಳಾಡ್ತೀವಿ ವ್ಯರ್ಥಂ ಕುಪ್ಯಸಿ ಏನಪ್ಪ ನೀನು ಸುಮ್ ಸುಮ್ಮನೆ ಜಗಳಾಡ್ತೀಯಲ್ಲೋ ನಾನಲ್ಲ ನೀವು ನಮಗೆ ಅವಮಾನ ಮಾಡ್ತೀರಿ ನಾವು ನಿಮಗೆ ಯಾಕೆ ಅವಮಾನ ಮಾಡೋಣ ನಮಗೆ ಗೊತ್ತದ ನಿಮ್ಮಲ್ಲಿರುವ ಭಗವಂತ ನಮ್ಮಲ್ಲಿರುವ ಭಗವಂತ ಬೇರೆ ಅಲ್ಲ ಅಂತ ಗೊತ್ತಿದೆ ನಾವು ನಿಮ್ಮನ್ನು ಅವಮಾನಿಸಿದ್ದೆ ಆದರೆ ಭಗವಂತನಿಗೆ ಅವಮಾನ ಮಾಡಿದಂಗಾಗ್ತದೆ ಯಾಕಪ್ಪ ನಮಗೂ ನಿಮಗೂ ಈ ಕೋಪ ತಾಪಗಳು ಅಂತ ಇವು ಏನು ಹೊರಗೆ ಬರ್ತಾ ಇವೆ ಎಲ್ಲ ಇತ್ತೀಚೆಗೆ ಬಂದಿದೆ ಅಸಹಿಷ್ಣುತ ಅಸಹಿಷ್ಣುತ ಆ ಶಬ್ದ ಒಂದು ನೋಡ್ರಿ ಮಯಿ ಅಸಹಿಷ್ಣು ಯಾಕೆ ನಾವು ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ನಾವು ಸಹಿಸಿಕೊಂಡು ಹೋಗಬಾರ್ದು ಎಸ್ ನಾವು ಇಷ್ಟು ವರ್ಷ ಮಾಡಿದ್ದು ಅದನ್ನೇ ಇವತ್ತಲ್ಲ ಇವತ್ತಿನ ಇತಿಹಾಸ ಅಲ್ಲ ಆ ಶತಮಾನಗಳಿಂದಲೂ ನಾವು ಮಾಡ್ಕೊಂಬಂದದ್ದು ಇನ್ನೊಂದು ಧರ್ಮವನ್ನು ಇನ್ನೊಂದು ಜಾತಿಯನ್ನು ಇನ್ನೊಂದು ಸಮಾಜವನ್ನು ಸಹಿಸ್ಕೋತೇನೆ ಬಂದಿದ್ದೆ ನಾವು ಇವತ್ತಿಗೂ ಸಹಿಸ್ತಾ ಇದ್ದೀವಿ ಅಸಹಿಷ್ಣುತ ಬೇಡ ನಮಗೆ ಯಾಕೆ ನಾವು ಸಹಜವಾಗಿಯೇ ಸಹಿಷ್ಣು ನಮ್ಗೆ ಯಾರು ಹೇಳಿಕೊಡ್ಬೇಕಾಗಿಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಸಹಿಷ್ಣುತ್ವದ ಪ್ರತೀಕವಾಗಿದೆ ಹ್ಞೂ ಅಲಾಬಿ ಅಂತ ಮಾಡ್ತಾರೆ ಅದೇ ಮೊಹರಂ ಆದ್ಮೇಲೆ ನಾ ರಂಜಾನ್ ಆದ್ಮೇಲೆ ಅಲಾಬಿ ಅಂತ ಮಾಡ್ತಾರೆ. ಆ ದೇವರುಗಳನ್ನ ಹಿಡ್ಕೊಂಡು ಹಿಂಗೆ ಹಲಬ್ ಹಲಬ್ಬ ಅಂತಾರೆ ಸರ್. ಹಾಲಬ್ಬ ಒಂದು ಒಂದೊಂದು ಕಡೆಗೆ ಒಂದೊಂದು ಕಡೆ ಒಂದೊಂದು ಹಬ್ಬ ಒಂದೊಂದು ಹೆಸರು ಹೇಳ್ತಾರೆ. ನನಗೆ ಗೊತ್ತಿರೋ ಹಬ್ಬ ಅಲ ಅಲಾಬಿ ಅಲಾಬಿ ಹಿಂಗೆ ಹಿಂಗೆ ಹೋಗ್ತಾರೆ. ಹಿಂದೂಗಳ ಮನೆಯಲ್ಲಿ ಇವೆವು. ಇದಕ್ಕಿಂತ ಹೆಚ್ಚಿಗೆ ನೀನು ಸಹಿಷ್ಣು ತಬೇಕು. ಅಲ್ಲಿ ಬಿಜಾಪುರದಲ್ಲಿ ದೀಕ್ಷಿತ್ ಅಂತ ಒಬ್ಬರಿದ್ದಾರೆ, ಅವನು ಆದಿಲ್ ಶಾ ಅಲ್ಲ, ಅದೆಲ್ಲ ಬಿಜಾಪುರದ ಇದು ಆದಿಲ್ ಶಾ ಹೌದಲ್ಲ, ಹೌದಲ್ಲ. ಅವನು ಒಂದು ಜುಮ್ಮಾ ಮಸ್ಜಿದ್ ಕಟ್ಸಿದ್ದಾನೆ, 1,000-2,000 ಜನ ಆರಾಮಾಗಿ ಕೂಡಬೋದು. ದೊಡ್ಡ ಜುಮ್ಮಾ ಮಸ್ಜಿದ್ ಅಲ್ಲ, ಬಂಗಾರದಲ್ಲಿ ಕುರಾನನ್ನು ಸ್ಕ್ರಿಪ್ಟ್ ಮಾಡಿಸಿದ. ಅಲ್ಲಿ ಅದು ಯಾವುದೋ ರಂಜಾನೋ ಮೊಹರಂ ಯಾವುದೋ ಒಂದು ಒಂದು ಹಬ್ಬದಲ್ಲಿ ಪ್ರಥಮ ಪೂಜೆ ದೀಕ್ಷಿತರು ಹೋಗಿ ಅಲ್ಲಿ ಮಾಡಿದ ಮೇಲೆ ಹಿಂದೂ ಪದ್ಧತಿಗಳ ಪೂಜೆ ಮಾಡಿದ ಮೇಲೇ ಆಮೇಲೆ ಅವ್ರ ಹಬ್ಬ ಶುರು ಆಗ್ತದೆ. ಬಿಜಾಪುರದ ಹೋಗಿ ಹಾಂ ಇವತ್ತಿಗೂ ಸಹಿಷ್ಣುತ ಅಂತಂದ್ರೆ ನಾವು ಕುಡೇ ಬಾಳದವರು, ಒಡೆದವ್ರು ನೀವು. 70 ವರ್ಷದಲ್ಲಿ ನೀವು ಮಾಡ್ತಾ ಇದ್ದಿದ್ರು ಒಡೆಯೋ ಕೆಲಸ, ಇವತ್ತಿಗೂ ಒಡೆಯೋ ಕೆಲಸನೇ ಮುಂದುವರಿಸಿರಿ. ನಾವು ಕೂಡೇ ಬಾಳಿದ್ದೀವಿ. ಇದು ಒಡೆದು ಹೋದವರಿಗೂ ಗೊತ್ತು, ಒಡಿಸ್ಕೊಳ್ಳದೆ ಇದ್ದವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿದು. ಆದರೂ ಅವರ ಮಾತಿಗೆ ಬೆಲೆ ಕೊಡ್ತೀವಿ, ಅವರಿಗೆ ಊಟ ಕಾಸು ತರ್ತೀವಿ. ಈ ಸಲ ಮಾತ್ರ ಅಕಸ್ಮಾತ್ತಾಗಿ ಹಂಗೆ ಆಗಬಾರ್ದು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅಕಸ್ಮಾತ್ತಾಗಿ ಸಿದ್ದರಾಮಯ್ಯನ ಗೆದ್ದು ಕಾಂಗ್ರೆಸ್ ಜಾಸ್ತಿ ಬಂತಂದರೆ ನಾವೆಲ್ಲರೂ ಹೋಗಿ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋಬೇಕು. ಯಾಕೆಂದರೆ ಇಷ್ಟೊಂದು ಭಯಾನಕ ಇದೆ. ಧರ್ಮನ ಒಡೆದ್ರು ಬಿಟ್ಟರು ರೀ. ಹೌದಪ್ಪ, ಒಡೆಯೋರಿದ್ದಾರೆ ಅಂತ ಕತೆ ಅಲ್ಲ, ಒಡೆದಾಯ್ತು. ಇನ್ನು ಸ್ಯಾಂಕ್ಷನ್ ಬರ್ತದೆ ಇಲ್ಲೋ ಕೇಂದ್ರದಿಂದ ಅದು ಎರಡನೇ ಪ್ರಶ್ನೆ. ಅದು ಬರದೇ ಹೋದರೂ ಕೂಡ ಮಾನಸಿಕವಾಗಿ ನಾವು ಒಡೆದು ಹೋಗ್ಬಿಟ್ಟಿವಿ. ವೈ ಡೋಂಟ್ ಯು ಸಿ ದಿ ಡೇಂಜರ್ ಹಿಯರ್? ಮಾನಸಿಕವಾಗಿ ಒಡೆದು ಹೋಗ್ಬಿಟ್ಟಿವಿ ನಾವು, ಬಂದ್ಬಿಟ್ಟಿದೆ ದುರ್ದೈವ. ನೀವೇನೋ ಭಾಳ ಚಂದ ಹೇಳ್ತೀರಿ ಅಂಥ ಪರಿಸ್ಥಿತಿ ಬರೋದಿಲ್ಲ ಅಂದ್ರೆ ಪರಿಸ್ಥಿತಿಗಳು ಏನು ಕಾಣ್ತಾವೆ ನೋಡಿ. ಸ್ವಲ್ಪ ಕಣ್ಣೆದ್ರಿಗೆ ಚಿದಂಬರ ಮಗನಿಗೆ ಬೇಲ್ ಆಗ್ಬಿಡ್ತು ಅಂದ್ರೆ ಅವನಿಗೆ ಮಾಡಿದ ಎಲ್ಲ ಅಪರಾಧಗಳು ಕ್ಷಮೆ ಆಗ್ಬಿಟ್ವು ಈಗ. ಅರೆ ಅದೇ ಇರೋದು ಮಜಾ. ಒಂದ್ಸಲ ಬೇಲ್ ತಗೊಂಡವ್ರು ಬಂದ್ರು ಅಂದ್ರೆ ಎವಿಡೆನ್ಸ್ ಎಲ್ಲ ಮುಚ್ಚಾಗ್ಬಿಡ್ತಾರೆ. ಕೊಲೆ ಮಾಡೋದಕ್ಕೆ ಹಿಂದಿರೋದಿಲ್ಲ, ಯಾರ್ಯಾರು ಇದ್ದಾರ ಎಲ್ಲ ಎವಿಡೆನ್ಸ್ ಕೊಲೆ ಮಾಡ್ಬಿಡ್ತಾರೆ. ಅದಕ್ಕೆ ಬೇಲ್ ತಗೊಂಬೋದು ಇವರೆಲ್ಲ. ಕರಡು ದರಡಿಕೋರು, ಹಗಲು ದರಡಿಕೋರು, ಬಿಳಿ ಟೊಪಿಗೆ ದರಡಿಕೋರು, ಭಯಾನಕ. ಆದರೂ ಕೂಡ ಸಹಿಷ್ಣುತ ನೋಡಿ, ನಾವು ಕೂತ್ಕೊಂಡು ಭಗವದ್ಗೀತಾ ಅಭ್ಯಾಸ ಮಾಡ್ಬೇಕು. ಇದಕ್ಕೆ ಹೆಚ್ಚಿಗೆ ಸಹಿಷ್ಣುತ ಏನು ಬೇಕು ನಿಮಗೆ? ಅಸಹಿಷ್ಣು ಯಾಕಪ್ಪ? ಸ್ವಲ್ಪ ಸಹನೆ ಇಟ್ಕೋ. ಭವಸಮ ಚಿತ್ತ ಸಾಧನ ಒಂದು, ನಿನ್ನ ಮನಸ್ಸನ್ನು ಧ್ಯಾನ ಧಾರಣ ಇತ್ಯಾದಿ ಯಮ ನಿಯಮ ಧಾರಣ ಇವುಗಳ ಮೂಲಕವಾಗಿ ನಿನ್ನ ಮನಸ್ಸನ್ನು ಶಾಂತವಾಗಿಟ್ಕೋ. ಸಮಚಿತ್ತ ಸರ್ವತ್ರ ತ್ವಂ ವಾಂಚಸಿ ಅಚಿರಾತ್ ಯದಿ ವಿಷ್ಣು ತ್ವಂ. ಒಮ್ಮಿಲ್ಲ ಜಾಸ್ತಿ ಆಯ್ತಲ್ಲ ಇದೆ. ಅದೇ ಮಾಡ್ತದ ಅಯ್ಯಪ್ಪ. ಅದು ಪಾಲಿಟಿಕ್ಸ್ ವಿಷಯ ಬಂದಾಗ ಜೋರಾಗ, ಅದು ಭವಸಮ ಚಿತ್ತ ಅಂದಾಗ ಸಣ್ಣ. ನೀನು ಆ ಪ್ರಕಾರವಾಗಿ ನಿನ್ನ ಮನಸ್ಸು ಬುದ್ಧಿಗಳನ್ನು ಸಮವಾಗಿ ಇಟ್ಕೊಂಡಿದ್ದಾದ್ರೆ ಅಚಿರಾತ್ ವಿಷ್ಣುತ್ವ ವಾಂಚಿಸಿ ಪ್ರಾಪ್ತಿ ಮಾಡ್ಕೊಳ್ತೀಯ, ವಿಷ್ಣುತ್ವ ನಿನ್ನದಾಗ್ತದೆ. ವಿಷ್ಣುತ್ವ ಅಂದರೆ ಆ ಪರಮಾತ್ಮನ ಸ್ಥಾನ ನಿನ್ನದಾಗ್ತದೆ. ಪರಮಾತ್ಮನ ಸ್ಥಾನ ಅಂದರೆ ನೀನು ಬೇರೆ ಅಲ್ಲ, ಪರಮಾತ್ಮನು ಬೇರೆ ಅಲ್ಲ ಅನ್ನುವಂತಹ ಸ್ಪಷ್ಟವಾದ ತಿಳಿವು ನಿನಗೆ ಮೂಡುತ್ತದೆ. ಅದೇ ಮೋಕ್ಷದ ಒಂದು ಗುಟ್ಟು, ಅದೇ ಮೋಕ್ಷದ ಒಂದು ಗತಿ. ಮೋಕ್ಷ ಎನ್ನುವ ಗತಿ ಅರ್ಥ ಅಷ್ಟೇ, ಇನ್ನು ಮೀರಿ ಇನ್ನೊಂದೇನು ಅರ್ಥ ಇಲ್ಲ. ಅಂತಹ ಮೋಕ್ಷವನ್ನು ನೀನು ಹೊಂದುತ್ತೀಯ. ಶತ್ರು ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನ ವಿಗ್ರಹ ಸಂಧೌ ಶತ್ರು ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನ ವಿಗ್ರಹ ಸಂಧೌ ಸರ್ವಸ್ಮಿನ್ನಪಿ ಪಶ್ಯಾತ್ಮಾನಂ ಸರ್ವತ್ರೋತ್ಸುಜ ಭೇದ ಜ್ಞಾನಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ ದುಕುರುಂ ಕರಣೇ. ಶತ್ರು ಮಿತ್ರ ಸುತ ಶತ್ರು ಮಿತ್ರ ಸುತ ಬಂಧುಗಳೊಂದಿಗೆ ಕಲಹ ಮೈತ್ರಿಗಳಿಗೆ ಯತ್ನಿಸದೆ ಎಲ್ಲೆಡೆ ಭೇದ ಜ್ಞಾನವ ನಡೆದು ಎಲ್ಲೆಡೆ ಎಲ್ಲೂ ಆತ್ಮನ ಕಾಣು ಶತ್ರು ಮಿತ್ರ ಸುತ ಬಂಧುಗಳೊಂದಿಗೆ ಕಲಹ ಮೈತ್ರಿಗಳ ಯತ್ನಿಸದೆ ಎಲ್ಲೆಡೆ ಭೇದ ಜ್ಞಾನವ ನಡೆದು ಎಲ್ಲೆಡೆ ಎಲ್ಲೂ ಆತ್ಮನ ಕಾಣು ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢಮನ ಕಾಲ ಸಮೀಪಿಸಿ ಬಂದರೆ ನಿನ್ನನು ರಕ್ಷಿಸಲಾರದು ದುಃಖದಂ ಕರಣೆ. ಶತ್ರು ಮಿತ್ರೆ, ಶತ್ರು ನಿನಗಾರು, ಸುತ ನಿನಗಾರು, ಬಂಧುಗಳು ಯಾರು ನಿನಗೆ? ಶತ್ರು ಮಿತ್ರೇ ಪುತ್ರೇ ಬಂಧು ಯಾರಿವರೆಲ್ಲ ನಿನಗೆ? ಅವರವ್ರ ಪಾಡಿಗೆ ಪ್ರಾರಬ್ಧದಿಂದ ಬಂದಿರ್ತಾರೆ, ಪ್ರಾರಬ್ಧವಶವಾಗಿ ಅವರವರ ಉಪಾಧಿಗಳನ್ನು ಅವರು ಪಡೆದಿರ್ತಾರೆ, ಪ್ರಾರಬ್ಧವು ಮುಗಿದ ನಂತರ ಉಪಾಧಿಗಳನ್ನು ಕಳಚಿ ಹೋಗ್ಬಿಡ್ತಾರೆ. ಅವರ ಋಣ ಅವರ ಪ್ರಾರಬ್ಧ ಇರುವವರಿಗೂ ಅವರು ಇರ್ತಾರೆ. ಅನ್ನದ ಋಣ, ನೀರಿನ ಋಣ, ಭೂಮಿಯ ಋಣ, ಈ ಋಣಗಳು ನಮ್ಮನ್ನು ಹಿಡ್ಕೊಂಡಿರ್ತವೆ. ತಂದೆ ತಾಯಿ ಬಂಧು ಬಳಗ ಇದು ನಂತರದ್ದೆಲ್ಲ. ನನ್ನನ್ನು ಭೂಮಿಗೆ ತಂದದ್ದು ತಂದೆ ತಾಯಿ ಆಗಿದ್ದರೂ ಕೂಡ ಈ ಭೂಮಿಗೆ ತರಲಿಕ್ಕೆ ನನ್ನಲ್ಲಿರುವ ಕಾರಣ ಏನು ಅಂದರೆ ಪ್ರಾರಬ್ಧವೇ ನನ್ನಲ್ಲಿರುವಂಥ ಕಾರಣ. ಪ್ರಾರಬ್ಧವಶವಾಗಿ ಆ ಮನೆಯಲ್ಲಿ, ಆ ಕುಟುಂಬದಲ್ಲಿ, ಆ ಒಂದು ಗೋತ್ರದಲ್ಲಿ ನಾನು ಹುಟ್ಟಿರ್ತೇನೆ. ಹೀಗಾಗಿ ಇವರಿವರಲ್ಲಿ ಜಗಳ ಹಚ್ಚೋದು ಚೆನ್ನಾಗಿರೋದಿಲ್ಲ. ಅವರವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ಅವರವ್ರ ಕರ್ಮಗಳನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮಾಕುರು ಯತ್ನಂ ವಿಗ್ರಹ ಸಂಧವು, ಅವರಲ್ಲಿ ವಿಗ್ರಹವನ್ನು ಮಾಡಬೇಡ, ಅಂದ್ರೇನು ಅವರಲ್ಲಿ ದ್ವೇಷವನ್ನು ಬಿತ್ತಬೇಡ. ಇದೇ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಎರಡು ವಿಷ ಬೀಜಗಳು ಇದ್ದೇ ಇರ್ತವೆ. ಆ ವಿಷ ಬೀಜಗಳು ಏನು ಮಾಡ್ತವೆ? ನಾನಾ ಪ್ರಕಾರವಂತಹ ವಿಗ್ರಹಗಳನ್ನು, ವಿಗ್ರಹವನ್ನು ಅವು ಮೂಡಿಸ್ತವೆ. ತಪ್ಪು ತಿಳುವಳಿಕೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು, ಇವುಗಳಿಂದಾಗಿ ಅಣ್ಣ ತಮ್ಮ, ಪತಿ ಪತ್ನಿ, ತಂದೆ ಮಕ್ಕಳು, ಎಲ್ಲ ಪ್ರಕಾರವಾದಂತಹ ವಿಗ್ರಹ, ಇದನ್ನು ಹೇಳ್ತಾರೆ ವಿಗ್ರಹ ಅಂತ. ಏನಾಗ್ತದೆ? ದ್ವೇಷಗಳು, ದ್ವೇಷದ ಜ್ವಾಲೆ ಉರಿತಾ ಇರ್ತದೆ. ಇದಕ್ಕೆ ನೀ ಕಾರಣೀಭೂತನಾಗಬೇಡ. ಅಂದರೆ ನೀನು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆ ಅಂತಂದರೆ ಅವರವರು ಅವರವರ ನೋಡಿ ಎಷ್ಟು ಚಂದದ ನೋಡಿ ಲಾಜಿಕ್ ಇದೆ. ಎಕ್ಸ್ ಅವನ ಪ್ರಾರ್ಥದಿಂದ ಉಪಾಧಿಯನ್ನು ಪಡೆದಿದ್ದಾನೆ, ವೈ ಅವನ ಪ್ರಾರ್ಥದಿಂದ ಉಪಾಧಿಯನ್ನು ಪಡೆದಿದ್ದಾನೆ, ಝಡ್ ಅವನ ಪ್ರಾರ್ಥದಿಂದ ಉಪಾಧಿಯನ್ನು ಪಡೆದಿದ್ದಾನೆ. ಈ ಎ ಬಿ ಸಿ ಈ ಮೂರು ಜನ ಅವರವ್ರ ಪ್ರಾರ್ಥದಿಂದ ಉಪಾಧಿಯನ್ನು ಪಡೆದಿದ್ದಾಗ ನಾನು ಒಳಗೆ ಮೂಗು ತೋರಿಸಿದ್ದಾದರೆ ಅವರ ಪ್ರಾರಬ್ಧಗಳ ಪ್ರೆಷರ್ ಯಾರ ಮೇಲೆ ಬೀಳ್ತದೆ? ನನ್ನ ಮೇಲೆ ಬೀಳ್ತದೆ. ನಿಂದ ನೀನು ಸಾಕಾಗಿಲ್ವಾ? ಲಾಜಿಕ್ ನೋಡ್ಕೊಳ್ಳಿ ಎಷ್ಟು ಚಂದದ ಇದು. ಮತ್ತೇನು ಮಾಡಬೇಕು? ಅವ್ರಿಗೆ ಸ್ವಾತಂತ್ರ್ಯತೆ ಕೊಟ್ಬಿಡು. ಅವ್ರಿಗೆ ಸ್ವಾತಂತ್ರ್ಯತೆ ಕೊಡು. ಅವ್ರು ಹೇಗೆ ಜೀವನ ಮಾಡ್ತಾರೋ ಮಾಡ್ತಾರೆ, ಅವ್ರು ಹೇಗಿರ್ತಾರೋ ಇರ್ತಾರೆ, ಅವ್ರು ಯಾವ ನಿರ್ಣಯ ತಗೋತಾರೋ ತಗೋತಾರೆ, ಅವ್ರು ಯಾವ ಕ್ಷೇತ್ರ ಹೋಗ್ತಾರೋ ಕ್ಷೇತ್ರ ಹೋಗ್ತಾರೆ, ಯಾವ ರೀತಿ ಮುಂದೆ ಬರಬೇಕು ಮುಂದೆ ಬರ್ತಾರೆ. ಯಾರು ಮುಂದೆ ಬರಲಿಕ್ಕೆ ಯಾರು ಹಿಂದುಳಿಲಿಕ್ಕೆ ಯಾರೂ ಇದಕ್ಕೆ ಕಾರಣೀಭೂತರಲ್ಲ. ಅವನು ರಾಷ್ಟ್ರ ಸೇವೆಗಳು ಮುಂದೆ ಬರ್ಬೋದು, ಅವನ ಸಮಾಜ ಸೇವೆಗಳು ಮುಂದೆ ಬರ್ಬೋದು, ಅವನ ಕುಟುಂಬವನ್ನು ರಕ್ಷಣೆ ಮಾಡ್ಬೋದು, ಮತ್ತೊಬ್ಬನು ಬಾರ್ಡರ್ನಲ್ಲಿ ಫೈಟ್ ಮಾಡ್ಬೋದು, ಅವನು ವ್ಯಾಪಾರ ಮಾಡ್ಬೋದು, ಅವನು ವಾಣಿಜ್ಯ ಮಾಡ್ಬೋದು, ಅವನು ಕೃಷಿ ಮಾಡ್ಬೋದು. ಎಲ್ಲರಿಗೂ ಅವರವರದೇ ಆದಂಥ ಸ್ವಾತಂತ್ರ್ಯ ಇದೆ, ಅವ್ರ ಸ್ವಾತಂತ್ರ್ಯತೆ ಕೊಟ್ಬಿಡು. ಹಾ, ನೀ ಸ್ವಾತಂತ್ರ್ಯತೆ ಕೊಡು ಬೇಡ ಬಿಡು, ಆದರೆ ಅವರಲ್ಲಿ ವಿಗ್ರಹವನ್ನು ಮಾಡಲಿಕ್ಕೆ ಹೋಗಬೇಡ, ಅರ್ಥಾತ್ ದ್ವೇಷದ ಜ್ವಾಲೆಯನ್ನು ಬಿತ್ತಲಿಕ್ಕೆ ಹೋಗಬೇಡ. ಹೌದಾ? ಮಾಕುರು ಯತ್ನಂ ವಿಗ್ರಹ ಸಂತವು. ಮತ್ತು ಹೆಂಗೆ ಸೆ ಇದರಿಂದ ಏನು ಮಾಡಿದಾಗಾಯಿತು? ಸರ್ವಸ್ಮಿನ್ನಪಿ ಪಶ್ಯ ಆತ್ಮಾನಂ, ಸರ್ವಸ್ಮಿನ್ ಆತ್ಮಾನಂ ಪಶ್ಯ. ಹೆಂಗೆ ಸಾಧ್ಯ ಅಂತಂದ್ರೆ ಹಿಂಗೆ ಸಾಧ್ಯ ಇದೆ. ಎಲ್ಲೆಲ್ಲಿಯೂ ಈಶ್ವರ ಇದ್ದಾನೆ, ಎಲ್ಲರ ಹೃದಯದಲ್ಲೇ ಈಶ್ವರ ಇದ್ದಾನೆ, ಈಶ್ವರನಿಂದಲೇ ಎಲ್ಲವೂ ಕಾರ್ಯ ನಡೀತಾ ಇದೆ. ಹೇಗೆ ಒಂದು ಹೂವು, ಒಂದು ಮುಳ್ಳು, ಒಂದು ಕಾಯಿ, ಒಂದು ಹಣ್ಣಿನಿಂದ ಹಿಡ್ಕೊಂಡು ಚಿಗುರು ಹಿಡ್ಕೊಂಡು ಎಲೆ ವೃಕ್ಷದವರೆಗೂ ಎಲ್ಲವೂ ಆ ಈಶ್ವರನ ಕಾರ್ಯವೇ ಆಗಿದೆಯೋ, ಹಾಗೆಯೇ ನಮ್ಮ ಜೀವನ ಪೂರ್ತಿ ಒಂದು ವೃಕ್ಷ, ಇದು ಕೂಡ ಈಶ್ವರ ಕಾರ್ಯ. ಸರ್ವತ್ರ ಉತ್ಸೃಜ ಭೇದ ಜ್ಞಾನಂ, ದ್ವೈತ ಜ್ಞಾನವನ್ನು ತೆಗೆದಾಕು. ನೋಡ್ರಿ, ಭೇದ ಜ್ಞಾನ ಅಂದ್ರೆ ಏನಪ್ಪ? ಭೇದ ಜ್ಞಾನ ಅಂದರೆ ನೀ ಬೇರೆ ನಾ ಬೇರೆ. ಈ ನೀ ಬೇರೆ ನಾ ಬೇರೆ ಅಂದರೆ ದ್ವಂದ್ವ ಆಯ್ತಲ್ಲ, ದ್ವಂದ್ವ ಆದಮೇಲೆ ದ್ವೈತ ಆಯ್ತಲ್ಲ. ಉತ್ಸೃಜ ಕಿತ್ತೇಸಿ, ಅದನ್ನ ಶಂಕರ ವರ್ಡ್ಸ್ ಹೆಂಗಿರ್ತಾವು? ಸರ್ವತ್ರ ಲೌಕಿಕವಾಗಿ, ವ್ಯಾವಹಾರಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಭೇದ ತೆಗೆದಾಕ. ಎಲ್ಲರಲ್ಲೂ ಈಶ್ವರನ ಕಾಣೋ ಪ್ರಯತ್ನ ಮಾಡು ಅಂತ ಹೇಳ್ತದೆ. ಸರ್ವಸ್ಮಿನ್ನಪಿ ಆತ್ಮಾನಂ ಪಶ್ಯ, ಎಲ್ಲೆಲ್ಲಿಯೂ ಆ ಭಗವಂತನೇ ಇದ್ದಾನೆ, ಇರುವುದೆಲ್ಲವೂ ಭಗವಂತನೇ. ಸಮಭಾವ, ಸಮತ್ವಭಾವ ತಿಳುವಳಿಕೆಯಿಂದನೇ ಬರಲಿಕ್ಕೆ ಸಾಧ್ಯ. ವಿನಃ ನಾವೆಲ್ಲರನ್ನೂ ಸಮವಾಗಿ ನೋಡ್ತೀವಿ ಅಂತ ಆಗೋದಿಲ್ಲ. ಅವರು ಪಂಚೆ ಶರ್ಟ್ ಹಾಕಿರ್ತಾರೆ, ಇವರು ಪ್ಯಾಂಟು ಬನಿಯನ್ ಹಾಕಿರ್ತಾರೆ, ಟೀ ಶರ್ಟ್ ಹಾಕಿರ್ತಾರೆ, ಅವರು ಕೋಟು ಪ್ಯಾಂಟು ಹ್ಯಾಟು ಹಾಕಿರ್ತಾರೆ. ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡ್ತೀವಿ. ಹೆಂಗೆ ನೋಡ್ತೀಯಪ್ಪ ನೀನು? ಇವನ ತಲೆ ಮೇಲೆ ಬಿಳಿ ಟೋಪಿ, ಅವನ ತಲೆ ಮೇಲೆ ಎಂಬ್ರಾಯ್ಡರಿ ಟೋಪಿ, ಅವನ ತಲೆ ಮೇಲೆ ಕಪ್ಪು ಟೋಪಿ, ಇವನ ತಲೆ ಮೇಲೆ ಒಬ್ಬೊಬ್ಬರ ತಲೆ ಮೇಲೆ ಒಂದೊಂದು ಥರ ಟೋಪಿ ಇದೆಯಲ್ಲಪ್ಪ, ಇದು ಒಂದೇ ಥರ ನೋಡಪ್ಪ ನೋಡೋಣ. ಹೆಲ್ಮೆಟ್ ಒಂದೇ ಥರ ಹೆಲ್ಮೆಟ್ ನೋಡ್ಲಿಕ್ಕೆ ಆಗೋದಿಲ್ಲ ನಮಗೆ, ಏಕೆಂದರೆ ಹೆಲ್ಮೆಟ್ ಇತ್ತಂದ್ರೆ ಒಳಗಿನವ್ರು ಯಾರಂತ ಗೊತ್ತೇ ಆಗೋದಿಲ್ಲ. ಅವ್ರು ಅಂತಿರ್ತಾರೆ, ಏನು ಸ್ವಾಮೀಜಿ ನಿಮ್ಮ ಎದುರಿಗಿಂದ ಹೋದೆ, ನಂಗೆ ಗೊತ್ತಾಗ ನಿಮ್ಗೆ ಗೊತ್ತಾಗಲಿಲ್ವಾ, ನನ್ನ ಎದುರಿಗಿಂದ ಹೋದ್ರು ನಿನ್ನ ಹೆಲ್ಮೆಟ್ ನೀನಲ್ಲ. ಒಂದು ಥರ ಹೆಲ್ಮೆಟನ್ನು ನೋಡಲಿಕ್ಕಾಗೋದಿಲ್ಲ, ಒಂದು ಥರ ನಾವು ಕ್ಯಾಪ್ಗಳನ್ನು ನೋಡಲಿಕ್ಕಾಗೋದಿಲ್ಲ. ಇವೆಲ್ಲವನ್ನು ಎದುರಿಗಿಟ್ಟು ಎಲ್ಲವನ್ನೂ ಒಂದೇ ಥರ ನೋಡ್ತೀನಿ ಅಂದರೆ ಹೆಂಗೆ ಸಾಧ್ಯ? ಬಟ್ ವಿವೇಕದಿಂದ ಸಾಧ್ಯ. ಏನು ವಿವೇಕ? ಅವರವರ ಮಂಡಿ ರಕ್ಷಣೆ ಮಾಡ್ಕೊಳ್ಳೋಕೆ ಎಲ್ಲರೂ ಏನೇನೋ ಹಾಕಿರ್ತಾರಷ್ಟೇ. ಮುಖ್ಯ ಹಾಕಿದ್ದವರು ಏನು ಹಾಕಿದ್ದಾರೆ ಮುಖ್ಯ ಅಲ್ಲ, ಮುಖ್ಯ ಮಂಡಿ ರಕ್ಷಣೆ ಆಗಬೇಕು, ಅದು ಎಲ್ಲರಲ್ಲಿ ಒಂದೇ. ಇದಕ್ಕೆ ವಿವೇಕ ಅಂತ ಕರೀತಾರೆ, ಗೊತ್ತಲ್ಲ? ನಾವು ಎಲ್ಲರನ್ನು ಒಂದೇ ಥರ ನೋಡ್ತೀವಿ, ಹೆಂಗೆ ನೋಡ್ಲಿಕ್ಕೆ ಸಾಧ್ಯ? ಅವ್ರು ಥರ್ಥರಾನೇ ಇದ್ದಾರೆ, ಥರ್ಥರಾನೇ ಕಾಣ್ತಾರೆ, ಮತ್ತು ಒಂದೇ ಥರ ಹೆಂಗೆ ಆಗ್ತದೆ? ವಿವೇಕದಿಂದ ಸಾಧ್ಯ. ಹಾಂ, ಏ ನೀನು ಸರ್ವಸ್ಮಿನ್ನಪಿ ಪಶ್ಯ, ಎಲ್ಲರಲ್ಲಿಯೂ ಕಾಣು. ಏನು ಆತ್ಮಾನಂ ಪಶ್ಯ, ಪರಮಾತ್ಮನೇ ಎಲ್ಲೆಲ್ಲೂ ಇದ್ದಾನೆ ಅನ್ನೋದನ್ನ ನೀನು ಕಾಣಬೇಕು. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ ಆತ್ಮಜ್ಞಾನ ವಿಹೀನ ಮೂಢ. ತೇ ಪಚ್ಯಂತೆ ನರಕ ನಿಗೂಢ, ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ ಆತ್ಮಜ್ಞಾನ ವಿಹೀನ ಮೂಢ. ತೇ ಪಚ್ಯಂತೆ ನರಕ ನಿಗೂಢ, ಕಾಮವ ಕ್ರೋಧವ ಲೋಭವ ಮೋಹವ ಬಿಡು ಚಿಂತಿಸು ನೀನಾರೆಂದು. ಆತ್ಮಜ್ಞಾನವ ಪಡೆಯದ ಮೂಢರು ನರಕದ ಸೆರೆಯೊಳು ನರಳುವರು. ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢ ಮನ, ಕಾಲ ಸಮೀಪಿಸಿ ಬಂದರೆ ನಿನ್ನನು ರಕ್ಷಿಸಲಾರದು ಡುಕುರಂ ಕರಣೆ. ಕಾಮಂ, ಕಾಮನೆಗಳು, ಸ್ವಾರ್ಥ ಅಪೇಕ್ಷೆಯಿಂದ ಮಾಡುವ ನಿರೀಕ್ಷೆಗಳನ್ನು ಇಟ್ಟುಕೊಂಡಂತಹ ಯಾವುದೇ ಬಯಕೆಯಾಗಲಿ ಅದು ಕಾಮನೆ, ಅದು ಕಾಮ ಅನ್ಸ್ಕೊತು. ಕಾಮಂ, ಈ ಪ್ರಕಾರವಾದ ನಮ್ಮ ಒಳಗೇನು ಪ್ರವೃತ್ತಿ ಇದೆ, ಏನು ಸ್ವಾರ್ಥವಾದ ಪ್ರವೃತ್ತಿ, ಆಮೇಲೆ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು. ಏನು ನಿರೀಕ್ಷೆ? ನಾನು ಹೇಗೆ ಅಂದ್ಕೊಂಡೇನೋ ಹಾಗೆ ಆಗಬೇಕು, ಇದಕ್ಕೆ ನಿರೀಕ್ಷೆ ಅಂತ. ಇವೆರಡು ಚೂಟ್ಬಿಡಿ, ತೆಗೆದು ಹಾಕಿಬಿಡಿ. ಏನದು? ಸ್ವಾರ್ಥ ಬಯಕೆ ಇರಬಾರ್ದು. ನನಗಾಗಿ ನಾನು ಏನು ಮಾಡ್ತಾ ಇಲ್ಲ, ಮೊದಲನೇ ಹಂತ ನಮ್ಮಿಬ್ಬರಿಗಾಗಿ ನಾ ಮಾಡ್ತಾ ಇದ್ದೆ. ಮೂರನೇ ಹಂತ, ನಾನು ಹೋಗಿ ನಾವಿಬ್ಬರು ಹೋಗಿ ಅಲ್ಲಿ ನಾವೆಲ್ಲ ಅಂತಾಗಬೇಕು. ನಾಲ್ಕನೇ ಹಂತ, ಈ ಸಮಾಜಕ್ಕಾಗಿ ಮಾಡ್ತಾ ಇದ್ದೀನಿ ಅಂತ. ಐದನೇ ಹಂತ, ಈ ರಾಷ್ಟ್ರಕ್ಕಾಗಿ ಮಾಡ್ತಾ ಇದ್ದೀನಿ ಅಂತ. ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ರಾಷ್ಟ್ರ ಚಿಂತನೆ, ರಾಷ್ಟ್ರ ಐಕ್ಯತೆ, ಸಮಾಜದ ಸಂಘಟನೆ, ಇವು ನಮ್ಮಲ್ಲಿ ಇದ್ದಾಗ ಸ್ವಾರ್ಥಗಳು ಹೊರಟೋಗ್ಬಿಡ್ತವೆ. ಇನ್ನೂ ಆವಾಗಿವಾಗ ಮದುವೆ ಮಾಡ್ಕೋಬೇಕು ಅಂತ ಬರ್ತದೆ, ಚಿಂತೆ ಇಲ್ಲ, ಅದು ಚಿಂತೆ ತಪ್ಪೇನಿಲ್ಲ, ಅದು ಪ್ರವಾಹ ಅಲ್ವಾ. ಪ್ರವಾಹ ಏನು? ಪ್ರವಾಹ ರೂಢಿ, ಲೋಕಾರೂಢಿ. ಸೊ ನಾವು ವಿವೇಕಗಳು ಲೆಕ್ಕಾಚಾರಕ್ಕೆ ಸೇರಿಸಿಬಿಡ್ತೇವೆ ಅದನ್ನು. ಇದು ಲೋಕಾರೂಢಿ, ಹೆಂಡತಿ ಲೋಕಾರೂಢಿ, ಗಂಡ ಲೋಕಾರೂಢಿ, ನನ್ನ ಹೃದಯ ರಾಷ್ಟ್ರ ಸಮಾಜ, ಬಸ್ ಇತನೇ ಸಿಬಾತ್ ಹೈ. ಓರಿಯೆಂಟ್ ಮಾಡ್ಬಿಡ್ಬೋದು, ಟೇಬಲ್ ಟೇಬಲ್ ಓರಿಯೆಂಟ್ ಮಾಡ್ಬಿಡೋದು ಅಷ್ಟೇ. ಏನ ಅಪ್ಪಿ ತಪ್ಪಿ ಅಕ್ಕಿನ ಬಂದರೂ ಬರ್ಬೋದು ರಾಷ್ಟ್ರ ಸೇವೆಗೆ, ಅವಕಾಶ ಕೊಡ್ತೀನಿ ನೀ. ಹಾ, ಪೂರ್ತಿ ಅವಕಾಶ. ಹೇ ಇಲ್ರಿ, ಬೈಟಕ್ ಆಗ್ಬೇಕು ನೋಡೋಣಂತ ಬೈಟಕ್. ಇವೆಲ್ಲ ಬೈಟಕ್ ಗಿಟ್ಟಕ್ ನಿರ್ಣಯ ತಗೊಳಿ ಬರಂಗಿಲ್ಲ, ಇವೆಲ್ಲ ಸಣ್ಣ ಪ್ರಮಾಣದಲ್ಲಿ ಕೊಟ್ಬಿಡ್ಬೇಕು. ಹಾ, ಹತ್ತಾರು ಹೆಣ್ಮಕ್ಳನ್ನ ಸೇರಿಸಮ್ಮ ಹಳ್ಳ್ಯಾಗ, ಅವ್ರಿಗೆ ನಾಲ್ಕು ಮಾತು ಹೇಳು, ನಾ ಏನೇನು ಹೇಳ್ಬೇಕನ್ನ ತಂದು ಕೊಡ್ತೀನಿ, ತಂದು ತಗೋ ಅದನ್ನು ಹೇಳು ಅವರಿಗೆ, ಅವ್ರಿಗೆ ಹುರಿದುಂಬಿಸು, ಸ್ಫೂರ್ತಿ ಮಾಡು. ಹೀಗೆ ಒಬ್ಬ ಒಬ್ಬ ಒಂದು ಹೆಜ್ಜೆ ಒಂದು ಹೆಜ್ಜೆ ಒಂದು ಹೆಜ್ಜೆ ಕರ್ಕೊಂಬರ್ಬೇಕು. ಹಂಗೆ. ಸೊ ಕಾಮಂ ಇನ್ನ ಅಂದುಕೊಂಡಂತೆ ಆಗಲಿಲ್ಲ ಅಂತಂದ್ರೆ ಪ್ರತಿಕ್ರಿಯೆ ಬರುತ್ತೆ. ಏನು ಪ್ರತಿಕ್ರಿಯೆ ಅದು? ಕ್ರೋಧಂ. ಆನಂತರ ಆಗಲೇಬೇಕು ಅನ್ನುವಂಥ ಅತ್ಯಾಸಕ್ತಿ ಲೋಭಂ, ಮೋಹಂ ವ್ಯಾಮೋಹ. ಇವುಗಳನ್ನು ತ್ಯಕ್ತ್ವ, ಇವುಗಳನ್ನೇನು ಮಾಡು? ಬಿಟ್ಟು ಬಿಡು. ಮತ್ತೇನು ಮಾಡಲಿ ಬಿಟ್ಟು? ಆತ್ಮಾನಂ ಪಶ್ಯತಿ. ಅವನು ಒಂದ್ಸಲ ಎಲ್ಲದರಲ್ಲಿಯೂ ಕೂಡ ಅಟ್ಯಾಚ್ಮೆಂಟನ್ನು, ಮೋಹವನ್ನು, ಅವುಗಳಲ್ಲಿ ಹೊಂದಾಣಿಕೆಯನ್ನು ಯಾವಾಗೆಲ್ಲವನ್ನು ಬಿಟ್ಟುಕೊಡ್ತಾನೆ, ಆವಾಗ ಅವನ ಲಕ್ಷ್ಯ ಯಾಕಡೆ ಹೋಗ್ತದೆ? ಅಹಮಸ್ಮಿ ಸದಾಭಾಮಿ ಕದಾಚಿತ್ ಅಹಂ ನ ಅಪ್ರಿಯ. ನಾನು ಸದಾ ಪ್ರೇಮ ಸ್ವರೂಪನೇ ಆಗಿದ್ದೇನೆ. ನನಗೆ ನನ್ನ ಒಳಗೆ ತುಂಬಿ ತುಳುಕ್ತಾ ಇರುವಂಥದ್ದು ಈಶ್ವರನಲ್ಲಿಯ ಪ್ರೇಮ ಮಾತ್ರ. ಅದೇ ಈಶ್ವರನ ಪ್ರೇಮವನ್ನು ಎಲ್ಲ ಕಡೆಗೂ ನಾನು ನೋಡೋ ಪ್ರಯತ್ನ ಮಾಡ್ತೇನೆ. ಅದೇ ಈಶ್ವರನ ಪ್ರೇಮವನ್ನು ಎಲ್ಲರಿಗೂ ಹಂಚೋ ಪ್ರಯತ್ನ ಮಾಡ್ತೇನೆ. ಅದು ನನಗೆ ಅತಿ ಪ್ರಮುಖವಾದ ವಿಷಯ ಅನ್ನುವಂಥ ಭಾವ ನೀನು ಬೆಳೆಸಿಕೋ. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವ ಆತ್ಮಾನಂ ಪಶ್ಯತಿ. ಏನದು ಆತ್ಮಾನಂ? ಸಹ ಪರಮಾತ್ಮ ಅಹಮಸ್ಮಿ. ಆ ಕೇವಲ ಸಚ್ಚಿದಾನಂದ ಪರಮಾತ್ಮನು ನಾನೇ ಆಗಿದ್ದೇನೆ. ಅರ್ಥಾತ್ ನಾನು ಕೇವಲ ಪರಬ್ರಹ್ಮ ಅರಿವಿನ ಸ್ವರೂಪವೇ ನಾನು, ಪರಮ ಪವಿತ್ರವಾದ ಅರಿವಿನ ಸ್ವರೂಪವೇ ನಾನು, ಅರಿವೇ ನಾನು. ಸೋಹಂ ಸಹ ಅಹಂ. ಸೋಹಂ ಶಬ್ದವಾಗಿ ಎರಡು ಶಬ್ದವ, ಸಹ ಅವನು, ಅಹಂ ನಾನು, ಅವನು ನಾನು, ಅವನೇ ನಾನು, ಆ ಸಚ್ಚಿದಾನಂದನೇ ನಾನು, ಆ ಅರಿವೇ ನಾನು, ಆ ಆತ್ಮನೇ ನಾನು. ಇದನ್ನು ಮೀರಿ ಆತ್ಮ ಇಲ್ಲ, ಇದಕ್ಕಿಂತ ಸಣ್ಣ ಆತ್ಮ ಇಲ್ಲ, ಇದಕ್ಕಿಂತ ಹೊರತುಪಡಿಸಿ ಅನ್ಯ ಆತ್ಮ ಇಲ್ಲ, ಇರುವುದು ಆತ್ಮ ಮಾತ್ರ. ಹಾ, ಈ ಜ್ಞಾನ ನೀ ಪಡ್ಕೊಳ್ಳಿಲ್ಲ ಅಂತಂದರೆ ಆತ್ಮಜ್ಞಾನ ವಿಹೀನ ಮೂಢಾಹ. ಆತ್ಮಜ್ಞಾನವನ್ನು, ಈ ಜ್ಞಾನವನ್ನೇ ಆತ್ಮಜ್ಞಾನ ಅಂತ ಕರೀತಾರೆ. ಹೇ ಮುದುಕ, ಡುಕುರುಂಕರಣಿ ಮಾಡ್ತಾ ಕೂತ್ಕೊಂಡಿಯಲ್ಲೋ, ಏನು ಮಾಡ್ತಾ ಇದ್ದೀಯ ನೀನು? ಜಪ ಮಾಡ್ತಾ ಇದ್ದೀಯಾ? ಪಾಣಿನಿ ಸೂತ್ರವನ್ನು ಕಂಠಪಾಠ ಮಾಡ್ತಾ ಇದ್ದೀಯಾ? ಡಕರಂಕರಣೆ ಡಕರಂಕರಣೆ ಡಕರಂಕರಣೆ ಏನು ಕಂಠಪಾಠ ಮಾಡಿ? ಏನು ಈ ವ್ಯಾಕರಣ ನಿನಗೆ ಮುಕ್ತಿಯನ್ನು ಕೊಡ್ತದಾ? ಈ ವ್ಯಾಕರಣ ನಿನಗೆ ಬಂಧನಗಳನ್ನು ಬಿಡುಗಡೆ ಮಾಡ್ತದಾ? ಬಿಡು ಇಂತಹದ್ದೆಲ್ಲ. ಈಗ ಯಾವಾಗ ಪಟ್ಟ ಅಂತ ಹೋಗ್ತದೋ ಗೊತ್ತಿಲ್ಲ, ನಿಂದು ಪ್ರಾಣ ಯಾವಾಗ ನಿಲ್ತದೋ ಗೊತ್ತಿಲ್ಲ. ನೀನು ಒಂದು ವೇಳೆ ಇದನ್ನು ಈಗೂ ಸಹಿತ ಅರ್ಥ ಮಾಡ್ಕೊಳ್ದೆ ಹೋದರೆ ನರಕನಿಗೂಢಾಹ ಪಚ್ಚಂತೆ. ಇವರು ಎಲ್ಲಿ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ನೀನು ಎಲ್ಲಿ ಹೋಗ್ತೀಯ? ನರಕಕ್ಕೆ ಹೋಗ್ತೀಯ. ಕಣ್ಣೆದುರಿಗೆ ನಿನಗೆ ಜ್ಞಾನ ಲಭ್ಯ ಇದ್ದರೂ ಕೂಡ ಅನುಭವಿಸುವಂತಹ ನಿನಗೆ ಏನಿಲ್ಲ, ಭಾಗ್ಯ ಇಲ್ಲ, ಕಣ್ಣಿಲ್ಲ, ಇಲ್ಲೇ ಇಲ್ಲ. ದೃಷ್ಟಿ ದೋಷ, ಕಣ್ಣೇ ಇಲ್ಲ, ದೃಷ್ಟಿ ಶೂನ್ಯ, ದೋಷ ಅಲ್ಲ ದೃಷ್ಟಿ ಶೂನ್ಯ. ಕೋಟೆಯಲ್ಲಿ ಸಿಕ್ಕಾಕೊಬಿಟ್ಟರೆ ಯಾವಾಗಲೂ ಕೋಟೆ ಅಂದರೆ ಹರಿಹರ ಕೋಟೆ ನನಗೆ ಬರ್ತದೆ. ಅದು ಸುತ್ತಲೂ ಒಂದು ಗೋಡೆ ಇತ್ತಲ್ಲಿ, ಹಾ, ಆ ಹರಿಹರೇಶ್ವರ ಮಹಾದ್ವಾರ ಪ್ರವೇಶ ಆಗೋದನ್ನು ಬಿಟ್ಟರೆ, ಹಿಂದುಗಡೆ ನದಿಗೆ ಹೋಗೋದೊಂದು ಜಾಗ ಬಿಟ್ಟರೆ ಎಲ್ಲ ಕೋಟೆ, ದೊಡ್ಡ ಗೋಡೆ ಇತ್ತು. ಆಮೇಲೆ ಅವನು ಕುರುಳ ಬೇರೆ, ಕೋಟೆಗಳು ಸಿಕ್ಕಾಕೊಬಿಟ್ಟ. ಕೋಟೆ ಸಿಕ್ಕ ಹೊರಗೆ ಹೋಗೋದು ಹೆಂಗೆ? ಅಯ್ಯೋ ಪಾರು ಮಾಡ್ರೋ, ನಂಗೆ ಹೊರಗೆ ಕರ್ಕೊಂಡು ಹೋಗ್ರು, ಹೊರಗಡೆ ಕರ್ಕೊಂಡು ಹೋಗೋ. ಯಾರು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ನೀವು ಹೇಳ್ರಿ, ನಾ ಹೋಗ್ತೀನಿ ಅಂತ. ಕಡೆಗೆ ಒಬ್ಬರು ಜಾಣರು ಬಂದರು. ಅವರಂದರು, ಅಯ್ಯೋ ಅದಕ್ಕೆ ಯಾಕಪ್ಪ, ನಾ ಹೇಳ್ತೀನಿ ಬಾ ಹೇಗೆ ಹೋಗಬೇಕು. ಈಗ ನೀ ಹೇಗೆ ನಿಂತ್ಕೊಂಡು ನೋಡು, ಹಾಗೆ ಹಿಂಗೆ ಕೈ ಮಾಡ್ಕೊಂಡು ಹೋಗು, ನೀನು ಹೋಗು. ನಿನ್ನ ಕೈಗೆ ಒಂದು ಗೋಡೆ ತಗಲ್ತು. ಆ ಗೋಡೆ ತಗದ್ಮೇಲೆ ಆ ಗೋಡೆಯನ್ನು ಹೀಗೆ ಸವರ್ತಾ ಹೋಗು, ಮಹಾದ್ವಾರ ಬರ್ತದೆ, ಹೊರಗೆ ಹೋಗು. ಹಾ, ಹುಷಾರ್, ನಿನ್ನ ಗೋಡೆ ಮುಟ್ಟೇ ಇರಬೇಕು ಯಾವಾಗಲೂ. ಆ ಗೋಡೆಗುಂಟ ನಿನ್ನ ಕೈ ತೊಗೊಂಡೋಗ್ಬೇಕು. ಥ್ಯಾಂಕ್ ಯು ಅಂತಾನೆ, ರೆಡಿ ಆಗ್ತಾನೆ, ಗುಹೋಗಿ ಮುಟ್ತಾನೆ, ಗೋಡೆ ಸಿಗ್ತದೆ. ವಾಹ್, ಒಂದಂತೂ ನಿಶ್ಚಿತ ಆಯ್ತು, ಏನು ಗೋಡೆ ಸಿಕ್ತು. ಈಗ ಹೋಗಬೇಕು, ಎಲ್ಲಿಗೆ ಹೋಗಬೇಕು? ಅದೀಗ ಕೈಯಿಂದ ಸವರ್ತಾ ಸವರ್ತಾ ಮುಂದೋಗಬೇಕು, ಅದು ಬಾಗಿಲ ಸಿಗ್ತದೆ. ವೆರಿ ಗುಡ್ ಅಂದ, ಹೋಗ್ತಾ ಇದ್ದ. ಅವನಿಗೊಂದು ರೋಗ ಇತ್ತು. ಏನು ರೋಗ? ಎರಡು ಕೈ ಕೆರ್ಕೊಂಬ ಅಟ್ ಎ ಟೈಮ್ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಕೆರ್ಕೊಂಬ. ಅದು ಕೆರೆತ ಬಂದ್ಕೊಂಡು ಕೆರ್ಕೋತಿದ್ದ. ಆ ಸಮಯದಲ್ಲಿ ಗೋಡೆ ಬಿಡಬೇಕಾಗ್ತಿತ್ತು. ಅವನ ದುರಾದೃಷ್ಟವೋ ದುರ್ದೈವೋ ಗೊತ್ತಿಲ್ಲ, ಯಾವಾಗ ಬಾಗಿಲು ಬರ್ತದ ಆವಾಗ ಅವನಿಗೆ ಎರಡು ಕೈ ಕೆರೆತ ನೆನಪಾಗ. ಆ ಕೆರೆತ ನೆನಪಾದ ಕೂಡಲೇ ಏನಾತೀಗ ಬಾಗಿಲು ಹೋಯ್ತು. ಏಕೆಂದ್ರೆ ಕೆರ್ಕೋಬೇಕಾದ್ರೆ ಹೊರಗೆ ಹೋಗ್ಬೇಕು ಅನ್ನೋ ಅವಸರನೂ ಇರ್ತದಲ್ಲ. ನಾವು ಕೆರ್ಕೋತ ಅಲ್ಲೇ ನಿಂತ್ಕೊಂಡ್ರೆ ಹೊರಗೆ ಹೋಗೋದು ಲೇಟ್ ಆಗ್ತದೆ. ಆ ಹೊರಗೆ ಹೋಗ್ಬೇಕು ಅನ್ನೋ ಅವಸರದಾಗ ಏನು ಮಾಡ್ತಿದ್ದವ, ಕೆರ್ಕೋತ್ ಕೆರ್ಕೋತ ನಾಲ್ಕು ಹೆಜ್ಜೆ ಮುಂದೆ ಹೋಗ್ತಿದ್ದ. ಆಮೇಲೆ ಹಿಂಗೆ ಮಾಡಿದ ತಕ್ಷಣ ಏನು ಸಿಕ್ತಿತ್ತು? ಬಾಗಿಲು ಹೋಗ್ತು, ಮತ್ತು ಗೋಡೆನೇ ಸಿಕ್ತು. ನಮಗೂ ಎಲ್ಲರಿಗೂ ಕೂಡ ಏನೇನೋ ಕೆರ್ತವೆ. ಇನ್ನೇನು ಮೋಕ್ಷ ಮಾರ್ಗ ಸಿಕ್ತು ಅನ್ನೋದ್ರೊಳಗಾಗಿ ನಮಗೆ ಎಲ್ಲ ಕೆರೆತಗಳು ನೆನಪಾಗ್ಬಿಡ್ತು. ಅಯ್ಯೋ, ಒಂದ ಎರಡ ಸಾವಿರಾರು ಕೆರೆತಗಳು. ಹಾ, ಅವು ನೆನಪಾಕೊಳ್ಳಿ. ಏನಾಗ್ತವೆ, ನಮ್ಮ ಗುರಿ ತಪ್ಪು. ನರಕ ನಿಗೂಢ, ಇವನು ಎಲ್ಲಿ ಹೋಗ್ತಾನೆ? ನರಕವನ್ನು ಹೋಗಿ ಸೇರ್ತಾನೆ. ಈ ಬೇಡ ಸ್ವಾಮಿ, ನಮಗೆ ಇದಕ್ಕೆ ದಾರಿ ತೋರಿಸ್ರಿ. ಸುಲಭವಾದ ಏನಾದರೂ ದಾರಿ ಉಂಟ? ಉಂಟು. ಏನದು? ಗೇಯಂ ಗೀತಾ ನಾಮ ಸಹಸ್ರಂ, ಗೇಯಂ ಗೀತಾ ನಾಮ ಸಹಸ್ರಂ, ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ನೇಯಂ ಸಜ್ಜನ ಸಂಗೇ ಚಿತ್ ಧ್ಯೇಯಂ ದೀನ ಜನಾಯ ಚ ವಿತ್ತಂ, ಗೇಯಂ ಗೀತಾ ನಾಮ ಸಹಸ್ರಂ, ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ನೇಯಂ ಸಜ್ಜನ ಸಂಗೇ ಚಿತ್ತಂ, ಧ್ಯೇಯಂ ದೀನ ಜನಾಯ ಚ ವಿತ್ತಂ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ, ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ ದೂರಂ ಕರಣೇ. ಭಗವದ್ಗೀತೆಯ ಸಹಸ್ರನಾಮವ, ಭಗವದ್ಗೀತೆಯ ಸಹಸ್ರನಾಮವ, ಪಠಿಸುತ್ತ ಹರಿಯನು ನೆನೆಯುತ್ತಿರು, ಪಠಿಸುತ್ತ ಹರಿಯನು ನೆನೆಯುತ್ತಿರು, ಸಜ್ಜನ ಸಂಗದಿ ಮನನ ಕೆಸಗು, ಸಜ್ಜನ ಸಂಗದಿ ಮನನ ದೀನ ಜನ ಕುಪಕಾರವನು, ದೀನ ಜನ ಕುಪಕಾರವನು, ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಢಮನ, ಕಾಲ ಸಮೀಪಿಸಿ ಬಂದರೆ ನಿನ್ನನು ರಕ್ಷಿಸಲಾರದು ಜುಕುರಂ ಕರಣೆ. ಗೇಯಂ ಗೀತಾನಾಮ ಸಹಸ್ರ, ಗೀತಾನಾಮ ಭಗವದ್ಗೀತೆಯನ್ನು ಗೇಯಂ ಅಧ್ಯಯನ ಮಾಡು. ಗೇಯನ್ ಅಂದರೆ ಅಧ್ಯಯನ ಮಾಡು, ಭಾವಾರ್ಥ ತಿಳ್ಕೊ, ಶಬ್ದಗಳು ಏನನ್ನು ವಿವರಿಸ್ತವೆ ತಿಳ್ಕೊ. ಒಂದಂತೂ ನಿಮ್ಗೆ ಗೊತ್ತಿರಲಿ, ಭಗವದ್ಗೀತಾ 700 ಶ್ಲೋಕಗಳು. ಭಗವದ್ಗೀತಾ ಇದು ಭಗವಂತ ಶ್ರೀಕೃಷ್ಣ ಮತ್ತು ಅರ್ಜುನನ ಮಧ್ಯದಲ್ಲಿ ನಡೆದ ಸಂವಾದ. ಇದು ಮೋಕ್ಷ ಗ್ರಂಥ. ಇದು ಸಾಂಸಾರಿಕ ಡೂಸ್ ಅಂಡ್ ಡೋಂಟ್ಸ್ ಗ್ರಂಥ ಅಲ್ಲ. ಇದು ಧಾರ್ಮಿಕ ಗ್ರಂಥ ಮಾತ್ರ ಅಲ್ಲ. ಧಾರ್ಮಿಕ ಗ್ರಂಥ ಮಾತ್ರ ಅಂದರೆ ಇದರರ್ಥ ಇದನ್ನು ಮಾಡು, ಇದನ್ನು ಮಾಡಬೇಡ, ಹಿಂಗಿರು, ಹಿಂಗಿರಬೇಡ, ಹಿಂಗೆ ಮಾತಾಡು, ಹಿಂಗೆ ಮಾತಾಡಬೇಡ, ಇಂಥ ಕೆಲಸ ಮಾಡು, ಇಂಥ ಕೆಲಸ ಮಾಡಬೇಡ ಅಂತ ಅಷ್ಟ ಹೇಳ್ತದೆ ಧಾರ್ಮಿಕ ಮಾರ್ಗದರ್ಶನ. ಇದು ಧಾರ್ಮಿಕ ಮಾರ್ಗದರ್ಶನ ಮಾತ್ರ ಅಲ್ಲ, ಇದು ಮೋಕ್ಷ ಗ್ರಂಥ, ಮೋಕ್ಷ ಮಾರ್ಗವನ್ನು ತೋರಿಸ್ತದೆ. ಮೋಕ್ಷ ಮಾರ್ಗ ಇದು ಅನಿವಾರ್ಯ. ಪ್ರತಿಯೊಬ್ಬರೂ ಇನ್ನೆಬಿಟ್ಟೆಬಡಿ ಇದೆ ಡಿಸೈರ್ ದಿಸ್, ಪ್ರತಿಯೊಬ್ಬರಲ್ಲಿ ಕೂಡ ಅವರಿಗೆ ತಿಳಿಯಲಾರದಂತೆ ಅಪ್ರಯತ್ನ ಪೂರ್ವಕವಾಗಿ ಅವರು ಮೋಕ್ಷವನ್ನೇ ಬಯಸ್ತಾರೆ. ಪ್ರತಿಯೊಬ್ಬರು ಒಂದು ಕೂಸು ಮೊದಲು ಮಾಡಿಕೊಂಡು, ಒಂದು ಪ್ರಾಣಿ ಪಕ್ಷಿ ಮೊದಲು ಮಾಡಿಕೊಂಡು ಎಲ್ಲವೂ ಕೂಡ ಮೋಕ್ಷ ಮಾರ್ಗವನ್ನೇ ಬಯಸ್ತಾರೆ. ಆದರೆ ಪಾಪದ್ದು ಎಂತಹ ಪಾಪ ಮಾಡ್ಯಾವ ಅಂತಂದರೆ, ಎಂಥ ಅಜ್ಞಾನ ಒಳಗೆ ಇವು ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟದೆ ಅಂತಂದರೆ, ಮಾರ್ಗ ಏನು ಅಂತ ಯಾವ ಜೀವರಾಶಿಗಳಿಗೂ ಗೊತ್ತಿಲ್ಲ. ಬೇಕಾದದ್ದು ಮೋಕ್ಷ, ಆದರೆ ಮೋಕ್ಷಕ್ಕೆ ಮಾರ್ಗದರ್ಶನ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅನ್ಲೆಸ್ ಎಲ್ಲಿವರೆಗೂ ನೀನು ಆ ಸದ್ಗುರುವನ್ನು ಶರಣ ಹೋಗೋದಿಲ್ಲ, ಎಲ್ಲಿವರೆಗೂ ಶಾಸ್ತ್ರದಲ್ಲಿ ನೀನು ಶರಣಾಗತನಾಗೋದಿಲ್ಲ, ಅಲ್ಲಿವರೆಗೂ ನಿನಗೆ ಗೊತ್ತಾಗೋದಿಲ್ಲ ಇದು. ಆದ್ದರಿಂದ ನೀನು ಭಗವದ್ಗೀತೆ ಅಧ್ಯಯನ ಮಾಡು, ಶಾಸ್ತ್ರಕ್ಕೆ ಶರಣ ಹೋಗು. ಶಾಸ್ತ್ರಗಳಂದ್ರೆ ಉಪನಿಷತ್ತುಗಳಂತಂದರೆ ನಮ್ಮ ಹೃದಯದ ಅಜ್ಞಾನವನ್ನು ಛಿದ್ರ ಛಿದ್ರ ಮಾಡುವಂತಹ ಮಾರ್ಗದರ್ಶನಗಳು. ಯಾವ ಗ್ರಂಥದಲ್ಲಿದೆಯೋ ಆ ಗ್ರಂಥಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಅವು ಎಲ್ಲಿವೆ ಉಪನಿಷತ್ ಸ್ವಾಮಿ? ಅವು ವೇದಗಳ ಕೊನೆಯ ಭಾಗದಲ್ಲಿವೆ. ವೇದಗಳು ಎಲ್ಲಿವೆ ಅಂತ ಕೇಳಬೇಡ. ವೇದಗಳ ಕೊನೆಯ ಭಾಗದಲ್ಲಿ ವೇದಾಂತ, ವೇದಾಂತ ಇದು ಉಪನಿಷತ್ತುಗಳ ಗ್ರಂಥ. ಈ ಉಪನಿಷತ್ತುಗಳ ಸಾರ ಭಗವದ್ಗೀತ. ಈ ಉಪನಿಷತ್ತುಗಳ ಸೂತ್ರಗಳೇನವೋ ಅವಕ್ಕೆ ಬ್ರಹ್ಮಸೂತ್ರಗಳು ಅಂತ ಕರೀತಾರೆ. ಈ ಮೂರು ಮಹಾನ್ ಗ್ರಂಥಗಳನ್ನು ನೀನು ಅಧ್ಯಯನ ಮಾಡತಕ್ಕದ್ದು. ಗೊತ್ತಾಯ್ತಲ್ಲ, ಗೇಯಂ ಗೀತಾ ನಾಮ ಸಹಸ್ರಂ, ಗೇಯಂ ಗೀತಾ, ಗೇಯಂ ಗೀತಾ ಅಂತ ಸ್ವಾಮಿ 108 ಸಲ ನಾನು ಗೇಯಂ ಗೀತಾ, ಗೇಯಂ ಗೀತಾ ಅಂತ ಜಪ ಮಾಡ್ತೀನಿ ಸ್ವಾಮಿ. ನಾ ಪುಸ್ತಕದಲ್ಲಿ ಬರೆದ್ಬಿಟ್ಟೇನೆ, ಓಂ ಶ್ರೀ ಗೇಯಂ ಗೀತಾ, ಓಂ ಶ್ರೀ ಗೇಯಂ ಗೀತಾ. ಒಂದು ನೋಟ್ ಬುಕ್ಕಲ್ಲ, 10 ನೋಟ್ ಬುಕ್ಕಲ್ಲ, ನೀನು ಸಹಸ್ರ ಸಹಸ್ರ ನೋಟ್ ಬುಕ್ಗಳನ್ನು ಬರೆದಿಟ್ಟು ಕೂಡ ಎಲ್ಲಿವರೆಗೂ ನೀನು ಈ ಆತ್ಮಸ್ವರೂಪದ ಜ್ಞಾನೋಪದೇಶವನ್ನು ಪಡೆಯೋದಿಲ್ಲವೋ ನಿನ್ನ ಮುಕ್ತಿ ಅನ್ನೋದು ಸಾಧ್ಯ ಇಲ್ಲ. ಗೇಯಂ ಗೀತಾ ನಾಮ. ಆಮೇಲೆ ಹೇಳ್ತಾರೆ ಸಹಸ್ರನಾಮ. ಸಹಸ್ರನಾಮ ಮೀನ್ಸ್ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದ ಪಾಠವನ್ನು ಮಾಡು, ಪಾರಾಯಣ ಮಾಡು. ಪಾರಾಯಣ ಅನ್ನಬೇಕು ನಮ್ಮ ಬಳ್ಳಾರಿ ಮಂದಿರ ಭಾರಿ ಮುಂದೆ. ಯಾವುದೇ ರುದ್ರ ಇರಲಿ, ಪುರುಷೋಕ್ತ ಇರಲಿ, ತೈತ್ರಿಯ ಇರಲಿ, ಪಟಾಪಟ್ ಈಕೆ ಶುರು ಮಾಡಿದ್ವಂದ್ರೆ ಸಾಕು. ಎಲ್ಲಿ ನಿರ್ತಾವೋ ಬುಡು ಬುಡು ಬುಡು ಬುಡು ಬುಡು ಪುಸ್ತಕ ತೊಗೊಂಡು ಬಂದೇ ಬಿಡುತ್ತೆ ಹೋಗೋಣ. ಮಕ್ಕಳು ಹಂಗೆ 1,000, 2,500, 200 ಮಕ್ಕಳು ಒಂದು ದೇವಸ್ಥಾನಕ್ಕೆ ಈಗ ಹೊಂಟ್ಲು ಅಂತ ಹಿಂದಿಂದ ಎಲ್ಲ ಬಂದ್ಬಿಡ್ತಾವೆ ಹೊಯಿ ಅಂತ ಎಲ್ಲ ಕೂತ್ಬಿಡ್ತಾವೆ. ಸಹಸ್ರ ನಾವು ವಿಷ್ಣು ಸಹ ಹಾ, ಅವ್ರು ಅಷ್ಟೇ ಹೇಳ್ತಾರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡು ಪ್ರತಿನಿತ್ಯವೂ ಕೂಡ. ಗೇಯಂ ಗೀತ ಸಹಸ್ರಂ ನಾಮ, ಇನ್ನು ಧ್ಯೇಯಂ ಶ್ರೀಪತಿ ರೂಪಂ ಅಜರ್ಸಂ. ಭಗವಂತನ ಆ ರೂಪವನ್ನು ಆರಾಧಿಸು. ನೋಡಿ ಪೂರ ಹೊಳಿಸ್ಬಿಟ್ಟಿದ್ದಾನೆ. ಭಗವಂತನ ರೂಪವನ್ನು ಆರಾಧಿಸು, ಭಾವಿಸು, ಪೂಜಿಸು, ಆರಾಧಿಸು. ಮೊದಲು ಭಾವಿಸ್ಕೋ, ನಿನ್ನ ಹೃದಯ ಸಾಮ್ರಾಜ್ಯದ ಸಂಸ್ಥಾಪಕನಾದಂತಹ ಪರಮೇಶ್ವರನನ್ನು ನಿನ್ನದೇ ಆದಂತಹ ರೂಪದಲ್ಲಿ ಭಾವಿಸು. ಆ ಭಾವಿಸಿದ ಭಗವಂತನನ್ನು ಆರಾಧಿಸು, ಅವನನ್ನು ಜಪಿಸು, ಸ್ಮರಿಸು. ಎಷ್ಟು ಸೇರಿಸಿ ಅವ್ರು ಹೇಳ್ತಾರೆ ಧ್ಯೇಯಂ ಶ್ರೀಪತಿ ರೂಪಂ, ನೇಯಂ ಸಜ್ಜನ ಸಂಗೇ ಚಿತ್ತಂ. ಚಿತ್ತಂ ನೇಯಂ, ನಿನ್ನ ಚಿತ್ತವನ್ನು ತೆಗೆದುಕೊಂಡು ಹೋಗು. ಅಂದರೆ ನೀನು ನಿನ್ನ ಮನಸ್ಸಿನ ಮನಸ್ಸು ಮನಸಾರೆ ನೀನು, ಮನಸಾರೆ ನೀನು ಹೋಗು. ಎಲ್ಲಿ ಹೋಗ್ಲಿ? ಸಜ್ಜನ ಸಂಘ, ಸಜ್ಜನ ಸಂಘದಲ್ಲಿ ನೀನು ಮನಸಾರೆ ಹೋಗು. ಪಕ್ಕದವ್ರು ಹೊಂಟಾರ್ರಿ ಹೋಗ್ತೀನಿ, ನನಗೆ ಯಾಕೋ ಬೇಸರ ಆಗಿದೆ ಅದಕ್ಕೆ ಹೋಗ್ತೀನಿ, ಇವೆಲ್ಲ ಡಸಂಟ್ ವರ್ಕ್. ನೀ ಹೋಗೋದು ಯಾಕೆ ಹೋಗಬೇಕು? ನನಗೆ ಬೇಕಾಗಿದೆ, ನನಗೆ ಇದರಿಂದ ಲಾಭ ಇದೆ, ನನಗಿದರಿಂದ ಉನ್ನತಿ ಇದೆ, ನನಗಿದರಿಂದ ವಿಕಾಸ ಇದೆ, ಆದ್ದರಿಂದ ನಾನು ಇದಕ್ಕೆ ಹೋಗ್ತಾ ಇದ್ದೇನೆ ಅನ್ನುವಂಥ ಪೂರ್ಣ ಪರಿಪೂರ್ಣ ಭಾವದಿಂದ ನೀನು ಹೋಗತಕ್ಕದ್ದು. ನೇಯಂ ಸಂಜನ ಸಂಗೀ ಚಿತ್ತಂ. ಮತ್ತು ಕೊನೆಗೆ ಏನು ಸುಂದರವಾದ ನಾಲ್ಕು ಸಾಧನ, ದೇಯಂ ಕೊಡು. ಏನು ಕೊಡಲಿ? ದೀನ ಜನಾಯಚ ವಿತ್ತಂ. ಅಮ್ಮ ಪಾಪ ಬಂದಿರ್ತಾವ ನೋಡ್ರಿ, ಅಮ್ಮ ತಾಯೇ ದೀನ ಜನಾಯಚ, ಅನ್ನಂ ದೀಯ, ಧನಂ ದೀಯತು, ಪಟಂ ದೀಯತು, ಬಟ್ಟೆಯನ್ನು ಕೊಡು, ಆಹಾರವನ್ನು ಕೊಡು, ಬಡವರನ್ನು ನೋಡ್ಕೋ, ಬಡವರನ್ನು ಕಾಪಾಡು, ಬಡವರಿಗಾಗಿ ನೀನು ಕೊಡು. ನೀಡೀಸ್ ಅಂತ ಹೇಳ್ತಾರೆ ಪೂಜ್ಯ ಸ್ವಾಮೀಜಿ. ಏನಂತ ಹೇಳ್ತಾರೆ? ನೀಡಿ. ಯಾರು ನೀಡಿ ಇದ್ದಾರೆ ಅಂದರೆ ಅವಶ್ಯಕತೆ ಇದೆ ಅವರಿಗೆ. ಎಲ್ಲ ಆರಾಧನೆ ಎಲ್ಲ ಮಾಡ್ತಾರಲ್ಲ, ನೀವು ಪ್ರಾಮಾಣಿಕವಾಗಿ ಹೇಳ್ರಿ, ನೀವು ಎಲ್ಲಿ ಹೋಗಿ ನೀವು ಊಟ ಮಾಡ್ತೀರಿ? ನೀವು ಊಟ ಇಲ್ಲ ಅಂತ ಊಟ ಮಾಡ್ತೀರಾ ನೀವು? ಅಥವಾ ಅವ್ರು ಬಡಿಸುವಾಗ ಊಟ ಇಲ್ಲದೆ ಇದ್ರು ಬಡಿಸ್ತಾರ? ಹೇಳ್ರಿ ನನಗೆ. ಊಟ ಇಲ್ಲದೆ ಇದ್ದರೂ ಬಡಿಸ್ತಾರ ಅವರು? ಬೆಳಿಗ್ಗೆ 8 ಪಾಳಿ ಹಚ್ಚಿ ನಿಂತಿರ್ತೀರ? ಊಟ ಇದ್ದವ್ರ ಇಲ್ಲೇ ಇದ್ದವ್ರ? ಅದು ಅನ್ನದಾನ ಅಲ್ಲ, ಅದು ಆರಾಧನೆ ಅಲ್ಲ. ಆರಾಧನೆ ನಮ್ಮ ಪೇಜಾರ್ಶಿಗಳು ಮಾಡ್ತಾರೆ, ಅದು ಆರಾಧನೆ. ಅವಶ್ಯಕತೆ, ಸಾರ್ಥಕ ದಾನ ಅಪಾತ್ರರಿಗೆ ಮಾಡಬಾರದು, ಸಪಾತ್ರರಿಗೆ ಮಾಡಿದರೆ ಮಾತ್ರ ಅದು ಏನಾಗ್ತದೆ? ಅದು ಫಲಕಾರಿ ಆಗ್ತದೆ. ದಾನ ಮಾಡಬೇಕು, ಅನ್ನದಾನ ಮಾಡಬೇಕು, ವಿದ್ಯಾದಾನ ಮಾಡಬೇಕು, ಎಲ್ಲ ಅವಶ್ಯಕತೆ. ಆದರೆ ಯಾರಿಗೆ, ಯಾರಿಗೆ ಅವಶ್ಯಕತೆ ಇದೆ? ಈ ಒಂದು ಕ್ಷೇತ್ರವನ್ನು ಪರಮ ಪೂಜ್ಯ ಸ್ವಾಮೀಜಿ ಹುಟ್ಟಿ ಹಾಕಿ ನಮಗೆಲ್ಲ ತೊಡಗಿಸಿದರು. ಇಲ್ಲಿ ನಾವು ಈ ತೊಡಗುವಂಥ ಬುದ್ಧಿನೇ ಇದ್ದಿದ್ದಿಲ್ಲ, ನಾವೆಲ್ಲ ಬ್ರಹ್ಮವಿದ್ಯಾದಲ್ಲಿ ತೊಡಗಿ ಬ್ರಹ್ಮ ಸ್ವರೂಪರಾಗಿ ಬಿಟ್ಟಿದ್ವಿ ನಾವು. ಹಾಂ, ಕರೆಸಿದ್ರು ಎಲ್ಲ ಕಡೆಯಿಂದಲೂ, ಆಲ್ ಓವರ್ ಇಂಡಿಯಾ 180-190 ಸಾಧುಗಳನ್ನ ಕರೆಸಿದ್ರು. ಫಸ್ಟ್ ಕ್ಲಾಸ್ ಟಿಕೆಟ್ ಕೊಟ್ಟರು, ಎಲ್ಲ ಇರಲಿಕ್ಕೆ ಅವಕಾಶ, ಎಲ್ಲ ರೂಮು ಹೋಟೆಲ್ ಗಿಟೇಲ್ ಎಲ್ಲ ಕೊಂಡ್ಕೊಂಡು ಅಲ್ಲೆಲ್ಲ ರೂಮ್ಗಳನ್ನು ಬಾಡಿಗೆ ಮೇಲೆ ಹೈರ್ ಮಾಡಿ ನಮ್ಮನ್ನೆಲ್ಲ ಅಲ್ಲಿ ಇಟ್ಟು ಕರೆಸ್ಕೊಂಡ್ರು. 2 ಕಂಟಿನ್ಯೂಸ್ದು ಉಪನ್ಯಾಸ ಮಾಡಿದರು. ಏನದು ಸಮಾಜ ಸೇವೆ ಅವಶ್ಯಕತೆ ಏನದ ಅಂತ ಎಲ್ಲ ಕಂಪ್ಲೀಟ್ ತಿಳಿಸಿದರು. ಸೊ ಈಗ ಟೈಮ್ ಬಂದದ, ನೀವೆಲ್ಲ ಸೇವಾದಲ್ಲಿ ತೊಡಗಿರಿ. ಈಶ್ವರ ಇಚ್ಛೆ, ಯಾರು ತೊಡಗಿದ್ರು ಯಾರು ತೊಡಗಿಲ್ಲ ನಾನು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಿಲ್ಲ, ಆ ಕಡೆ ನೋಡ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಮುಂಚೆನೇ ನಾನು ತೊಡಗಿಬಿಟ್ಟಿದ್ದರಿಂದಾಗಿ ನನ್ನ ಸೇವಾ ಹಾಗೆ ಮುಂದುವರೆದಿದೆ. ನಾನು ಹೊಸದಾಗಿ ಏನೂ ಸೇವಾ ಮಾಡಲು ಶುರು ಮಾಡಿಲ್ಲ. ಮೊದಲೇ ಇದು ಇಲ್ಲಿ ಇಲ್ಲಿ ಇದೇ ಇದೇ ಆಶ್ರಮದಲ್ಲಿ ನನಗೆ ಸೇವೆಗೆ ಅವಕಾಶ ಇತ್ತು, ನಾವು ಸೇವೆ ಶುರು ಮಾಡಿದ್ವಿ. ಆ ಸೇವಾ ಪ್ರಾಡಕ್ಟ್ ಇದ್ದಾರೆ ಇನ್ನೂ ಚಿನ್ನಮ್ಮ, ಮತ್ತು ಇನ್ನೂ ಕೆಲವೊಂದಿದ್ದಾರೆ, ಎಲ್ಲ ಆ ಸೇವಾ ಪ್ರಾಡಕ್ಟ್ ಇರಲ್ಲ. ಇಷ್ಟು ಶ್ರೀಗಳು ಇದ್ದ ಬಂದಿದ್ರು, ಎಲ್ಲರೂ ಬಂದು ನಮ್ಮಲ್ಲಿ ತಯಾರಾಗಿ ಈಗೆಲ್ಲ ವಾರ್ಡನ್ ಆಗ್ಯಾರ, ಮದುವೆ ಮಾಡ್ಕೊಂಡಾರ, ಮಕ್ಕಳಾಗ್ಯಾವ, ಎಲ್ಲ ಎಲ್ಲ ಸಕ್ಸಸ್ಫುಲ್ ಇದ್ದಾರೆ. ಯಾರು ಫೇಲ್ಯೂರ್ ಯಾರೂ ಇಲ್ಲ, ಯಾರೂ ಫೇಲ್ಯೂರ್ ಇಲ್ಲ. ಆವಾಗ ಇಲ್ಲಿ ಕ್ಯಾಂಪಿಗೆ ಬಂದವರು ಯಾರು ನೀವಿದ್ರೆ ನಿಮಗೆ ಗೊತ್ತಿರ್ಬೋದು, ನಾವು ಆವಾಗ ಸ್ಕೂಲ್ ಕೂಡ ನಡೆಸ್ತಾ ಇದ್ವಿ ಇಲ್ಲಿ. 2-3 ಜನ ಟೀಚರ್ಸು ಇದ್ರು ಇಲ್ಲಿ, ಒಂದು 50-60 ಮಕ್ಕಳು ಇದ್ರು ಇಲ್ಲಿ, ಅವ್ರಿಗೆ ನಾ ಸ್ಕೂಲ್ ಮಾಡ್ತಾ ಇದ್ದೆ. ಅಂದ ನಮ್ಮ ಸೇವಾ ಶುರು ಆಗಿದೆ, ಅದಕ್ಕಿಂತ ಮುಂಚೆನೂ ಸೇವಾ ಶುರು ಆಗಿದೆ ನಂದು, ಅದಕ್ಕೆ ಮುಂಚೆ ಕೂಡ. ಅದನ್ನ ಬಳ್ಳಾರಿ ನೀವು ಕಣ್ಣಿಂದ ನೋಡಿರಿ, ಎಷ್ಟು ಮಕ್ಕಳು ಅಲ್ಲಿ ನಾವು ಬಾಲ ವಿಹಾರಕ್ಕೆ ಬರ್ತಿದ್ರು ಅಂತೇಳಿ. ಸೊ ಪೂಜ್ಯ ಸ್ವಾಮೀಜಿಯವರಿಗೆ ಮಾರ್ಗದರ್ಶನ ಮಾಡಿದ್ರು, ಕೊಟ್ಟರು, ನಾವು ಮತ್ತೆ ಮುಂದುವರಿಸಿದ್ವಿ. ಯಾಕೆ? ಅವ್ರು ಹೇಳಿದರು, ಜನ ಇದನ್ನು ಅರ್ಥ ಮಾಡ್ಕೋಬೇಕು, ಯಾರಿಗೆ ನಾವು ದಾನ ಮಾಡ್ತೇವೋ ಅದು ಸಪಾತ್ರರಿಗೆ ಹೋಗಿ ಮುಟ್ಟಬೇಕು. ಅಪಾತ್ರರಿಗೆ ದಾನ ಮಾಡಿದರೆ ನಿನ್ನ ದಾನ ಪಾಪ, ಅಪಾತ್ರರಿಗೆ ದಾನ ಮಾಡಿದರೆ ಪಾಪ ಫಲ, ಅದನ್ನೇ ಸಪಾತ್ರರಿಗೆ ಮಾಡಿದರೆ ಅದು ನಿನಗೆ ಪುಣ್ಯವನ್ನು ಕೊಡ್ತದೆ, ಅದೃಷ್ಟ ಫಲವನ್ನು ಕೊಡ್ತದೆ. ಆ ದೃಷ್ಟಿಯಿಂದ ದೀನ ಜನಾಯಚ ವಿತ್ತಂ, ಯಾರಿಗೆ ಕೊಡಬೇಕು ವಿತ್ತಂ, ಧನ ದಾನವನ್ನು ಯಾರಿಗೆ ಕೊಡಬೇಕು, ಯಾರು ಸಪಾತ್ರರಿದ್ದಾರೆ, ದೀನರು ದಲಿತರು. ನಿಮ್ಮ ಸರ್ಕಾರಿ ದಲಿತ ಶಬ್ದ ಇಲ್ಲಿ ಉಪಯೋಗ ಮಾಡಬೇಡ್ರಿ. ಅವ್ರು ನಮ್ಮನ್ನು ದಲಿತರನ್ನಾಗಿ ಮಾಡಿಡ್ತಾರೆ ಅಷ್ಟೇ, ಅವ್ರು ಯಾರು ದಲಿತರಿಲ್ಲ ಈಗಿನ ಕಾಲಕ್ಕೆ. ಸುಖತ ಕ್ರಿಯತೆ ರಾಮ ಭೋಗ ಪಶ್ಚಾದ್ಯಂತ ಶರೀರೇ ರೋಗ ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತಿ ಪಾಪಾಚರಣಂ ಸುಖತ ಕ್ರಿಯತೆ ರಾಮ ಭೋಗ ಪಶ್ಚಾದ್ಯಂತ ಶರೀರೇ ರೋಗ ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತಿ ಪಾಪಾಚರಣಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ಸ್ತ್ರೀ ದೇಹದ ಭೋಗ ಎಲ್ಲ ಇವು ತಪ್ಪು ತಪ್ಪು ಪ್ರಿಂಟ್ ಆಗಿದ್ರು. ಎಲ್ಲ ಚೇಂಜ್ ಮಾಡ್ಕೊಡ್ಬೇಕು ನಾನು. ಇದ್ದಿತ್ತು ಸೇಮೆ ಇದ್ದಿತ್ತು, ಪ್ರಾಸ ಕೂಡಿ ಬರೋದಿಲ್ಲ. ಏ ನೋಡ್ರಿ, ಎಲ್ಲಿದೆ ಅಲ್ಲ, ಏನ್ ಮಾಡುದು ಈಗ? ದೇಹವೇ ರೋಗದ ಬೀಡಾಗುವುದು, ಮರಣಕ್ಕೆ ಶರಣಾಗುವುದನ್ನು ತಿಳಿದು ಪಾಪಾಚರಣೆಯ ಬಿಡರಿ ಜನರು, ಮೊದಲನ್ನೇ ಸಾಲು ಹೇಳಲಿಕ್ಕೆ ಬರುವುದಿಲ್ಲ. ಪ್ರಾಸ ಇಲ್ಲ ಏನು? ಸ್ತ್ರೀ ದೇಹದ ಭೋಗ ಸುಖ ಕೆಳಸುವವರು ಇಷ್ಟದ ನೋಡಿ. ಸ್ತ್ರೀ ದೇಹದ ಸುಖ ಭೋಗ ಕೆಳಸುವರು, ಸ್ತ್ರೀದೇಹದ ಸುಖ ಭೋಗ ಕೆಳಸುವ ದೇಹವೇ ರೋಗದ ಬೀಡಾಗುವುದು. ಹಂಗೆ ಹೇಳ್ರಿ, ಸ್ತ್ರೀದೇಹದ ಸುಖ ಭೋಗ ಕೆಳಸುವ ಶ್ರೀದೇಹದ ಸುಖ ಭೋಗ ಕೆಳಸುವ ದೇಹವೇ ರೋಗದ ಬೀಡಾಗುವುದು, ಮರಣಕ್ಕೆ ಶರಣಾಗುವುದನ್ನು ತಿಳಿದು ಪಾಪಾಚರಣೆಯ ಬಿಡರಿ ಜನರು, ಐಸಿರಿಯಿಂದ ಪತ್ತೆ ಹೊರತು ಹೊರತು ಸುಖವಿನಿತಿಲ್ಲೆಂಬುದು ಸತ್ಯ. ಸುಖವಿನಿತಿಲ್ಲೆಂಬುವುದು ಸತ್ಯ. ಮಗನಿಂದಲೂ ಭಯ ಸಿರಿವಂತನಿಗೆ, ಮಗನಿಂದಲೂ ಭಯ ಸಿರಿವಂತನಿಗೆ ಎಲ್ಲೆಲ್ಲಿಯೂ ಈ ಬಗೆಯುವುದು, ಎಲ್ಲೆಲ್ಲಿಯೂ ಈ ಬಗೆಯುವುದು ಪ್ರಾಣಾಯಾಮವ ಪ್ರತ್ಯಾಹಾರವ, ಪ್ರಾಣಾಯಾಮವ ಪ್ರತ್ಯಾಹಾರವ ನಿತ್ಯಾನಿತ್ಯ ವಿವೇಕ ವಿಚಾರವ, ನಿತ್ಯ ನಿತ್ಯ ವಿವೇಕ ವಿಚಾರವ ಎಚ್ಚರದೊಳು ಬಲು ಎಚ್ಚರದಿಂದ, ಎಚ್ಚರದೊಳು ಬಲು ಎಚ್ಚರದಿಂದ ಜಪವ ಸಮಾಧಿಯನಾಚರಿಸು, ಜಪವ ಸಮಾಧಿಯನಾಚರಿಸು ಗುರುವಿನ ಚರಣಾಂಬುಜವನು ನಂಬಿದ, ಗುರುವಿನ ಚರಣಾಂಬುಜವನು ನಂಬಿದ ಭಕ್ತನೆ ಮುಕ್ತಿಯ ಪಡೆಯುವ ನೀ, ಭಕ್ತನೆ ಮುಕ್ತಿಯ ಪಡೆಯುವ ನೀ ಮನಮೇಣೇಂದ್ರಿಯ ಮನಮೇಣೇಂದ್ರಿಯಗಳನ್ನು ನಿಯಂತ್ರಿಸು, ಮನಮೇಣೇಂದ್ರಿಯಗಳನ್ನು ನಿಯಂತ್ರಿಸು ಕಾಣುವೆ ನಿನ್ನೊಳೆ ದೇವನನು, ಕಾಣುವೆ